ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಗ್ತಿದೆ. ಇದರಲ್ಲಿ ಕೇಳೋಣ, ಕುರಿಗಳಲ್ಲಿ ಪಿಪಿಆರ್ ರೋಗ ನಿಯಂತ್ರಣ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸೂಕ್ಷ್ಮ ಜೀವಾಣುಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಎಂ ಶೋಭಾ ರಾಣಿ ಹಾಗೂ ಡಾಕ್ಟರ್ ಪಿ ಶೀಲಾ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿಗಳಲ್ಲಿ ಪಿಪಿಆರ್ ರೋಗ ನಿಯಂತ್ರಣ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಭಾಗದಲ್ಲಿಯೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ಕುರಿ ಮತ್ತು ಮೇಕೆಗಳನ್ನ ಸಾಕಾಣಿಕೆಯನ್ನ ಮಾಡಲಾಗುತ್ತೆ. ಹೆಚ್ಚು ಪ್ರಮಾಣದಲ್ಲಿ ಸಾಕಾಣಿಕೆಯನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಅನೇಕ ಕಾಯಿಲೆಗಳು ರೋಗಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ. ಹೀಗೆ ಕಾಡ್ತಾ ಇರತಕ್ಕಂತಹ ರೋಗಗಳಲ್ಲಿ ಪಿಪಿಆರ್ ರೋಗವೂ ಕೂಡ ಒಂದು. ಇವತ್ತು ಏನು ಕುರಿಗಾರರು ಇದ್ದಾರೋ, ಈ ರೋಗ ಏನಾದರೂ ಬಂತು ಅಂತ ಹೇಳಿದರೆ ಅವ್ರಿಗೆ ಒಂದಷ್ಟು ಸಮಸ್ಯೆಯಾಗಿ ಅದು ಉಲ್ಬಣಿಸುತ್ತೆ. ಈ ನಿಟ್ಟಿನಲ್ಲಿ ಈ ಪಿಪಿಆರ್ ರೋಗ ಅಂತ ಅಂದರೆ ಏನು, ಯಾಕೆ ಬರುತ್ತೆ, ಇದು ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಇದು ಬಂದಾಗ ಏನೆಲ್ಲ ಚಿಕಿತ್ಸೆಯನ್ನು ಮಾಡಬೇಕು, ಕುರಿ ಮತ್ತು ಮೇಕೆಗಳನ್ನು ಹೇಗೆ ಆರೈಕೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸೂಕ್ಷ್ಮ ಜೀವಾಣುಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಶೋಭಾರಾಣಿಯವರು. ಶೋಭಾರಾಣಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರ ಜೊತೆಗೆ ಇದೇ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ಪಿ ಶೀಲಾ ಅವರು ನಮ್ಮೊಂದಿಗೆ ಇದ್ದಾರೆ. ಶೀಲಾ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಿಪಿಆರ್ ಕಾಯಿಲೆಯ ಬಗ್ಗೆ ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ, ಒಂದೊಂದು ಸಾರಿ ಹೆಚ್ಚು ಪ್ರಮಾಣದಲ್ಲಿಯೇ ಇದು ಮೇಕೆ ಮತ್ತೆ ಕುರಿಗಳನ್ನ ಕಾಡುತ್ತೆ. ಈ ನಿಟ್ಟಿನಲ್ಲಿ ಪಿಪಿಆರ್ ಕಾಯಿಲೆ ಅಂತ ಅಂದ್ರೆ ಏನು? ಪಿಪಿಆರ್ ಅಂತ ಹೇಳಿದ್ರೆ ಪೆಸ್ಟಿಡಸ್ ಪೆಟಿಟ್ಸ್ ರೂಮಿನನ್ಸ್ ಅಂತ ನಾವಿದನ್ನ ಕರಿತೀವಿ. ಇದು ಒಂದು ವೈರಸ್ನಿಂದ ಬರುವಂತಹ ಕಾಯಿಲೆ ಮತ್ತು ಇದೊಂದು ಸಾಂಕ್ರಾಮಿಕ ರೋಗ ಕೂಡ. ಮತ್ತೆ ಪಶುವೈದ್ಯರಲ್ಲಿ ಮತ್ತು ರೈತರಲ್ಲಿ ಪಿಪಿಆರ್ ಅನ್ನೋ ಹೆಸರಿನಿಂದಲೇ ಇದು ಚಿರಪರಿಚಿತವಾದ ಒಂದು ಕಾಯಿಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವೆಲ್ಲ ಪ್ರಾಣಿಗಳಲ್ಲಿ ಈ ಪಿಪಿಆರ್ ರೋಗ ಕಂಡು ಬರತಕ್ಕಂತಹ ಸಾಧ್ಯತೆ ಇರುತ್ತೆ? ಕುರಿ ಮತ್ತು ಮೇಕೆಗಳಲ್ಲಿ ಈ ಒಂದು ರೋಗ ಕಂಡು ಬರುತ್ತೆ. ಮತ್ತೆ ಕುರಿ ಮತ್ತು ಮೇಕೆಗಳಲ್ಲಿ ಎಲ್ಲಾ ವಯಸ್ಸಿನ ಕುರಿ ಮತ್ತು ಮೇಕೆ, ಟಗರು, ವಾತ, ಸಣ್ಣ ಮರಿಗಳು, ಗರ್ಭಧರಿಸಿದ ಕುರಿ ಎಲ್ಲದರೊಳಗೂ ಸಹ ಈ ಒಂದು ರೋಗ ಕಂಡುಬರುವ ಸಾಧ್ಯತೆ ಉಂಟು. ಯಾವ ಸಮಯದಲ್ಲಿ ಅಥವಾ ಋತುವಿನಲ್ಲಿ ಬರತಕ್ಕಂತಹ ಸಾಧ್ಯತೆ ಇರುತ್ತೆ? ಈ ಒಂದು ರೋಗ ಯಾವುದೇ ಋತುವಿನಲ್ಲಿ ಕೂಡ ಕಾಣಿಸ್ಕೊಳ್ಬಹುದು. ಇಂಥದ್ದೇ ಆದ ಒಂದು ಸೀಸನ್ ಅಥವಾ ಋತುವಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಎಲ್ಲಾ ಋತುವಿನಲ್ಲೂ ಕೂಡ ಈ ಒಂದು ರೋಗ ಕಾಣಿಸ್ಕೊಳ್ಳೋ ಸಾಧ್ಯತೆ ಉಂಟು. ಏನೆಲ್ಲ ಲಕ್ಷಣಗಳನ್ನ ಈ ರೋಗ ಬಂದಂತಹ ಸಂದರ್ಭದಲ್ಲಿ ಕುರಿ ಮತ್ತೆ ಮೇಕೆಗಳು ತೋರ್ಪಡಿಸುತ್ತೆ? ಮೊದಲನೆಯದಾಗಿ ರೋಗಗ್ರಸ್ತ ರಾಸುಗಳು ಹೆಚ್ಚಿನ ಜ್ವರದಿಂದ ಬಾಧಿತವಾಗುತ್ತೆ ಮತ್ತೆ ಕಣ್ಣಲ್ಲಿ ನೀರು ಸೋರಿಸ್ತಾ ಇರುತ್ತೆ. ಮೊದಲು ನೀರಿನ ರೀತಿ ಬರುವಂತಹ ದ್ರವ ಕ್ರಮೇಣ ಏನಾಗುತ್ತೆ ಅಂತ ಹೇಳಿದ್ರೆ ಗಟ್ಟಿಯಾಗಿ ಕಣ್ಣಿನ ರೆಪ್ಪೆಗಳು ಅಂಟ್ಕೊಂಡ್ಬಿಡುತ್ತೆ. ಮತ್ತೆ ಬಾಯಿನಲ್ಲಿ ಇದಾದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಉಂಟಾಗುತ್ತವೆ ಮತ್ತೆ ಇದರಿಂದಾಗಿ ಅದು ಮೇವು ತಿನ್ಲಿಕ್ಕೆ ಬಹಳ ಕಷ್ಟಪಡುತ್ತೆ. ಗಟ್ಟಿಯಾದ ಆಹಾರ ಯಾವುದನ್ನೇ ಸೇವನೆ ಮಾಡೋದಕ್ಕೆ ಆಗಲ್ಲ. ಮತ್ತೆ ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ತೊಂದರೆ ಉಂಟಾಗುತ್ತೆ, ಕೆಮ್ಮಿರುತ್ತೆ, ಮೂಗಿನಿಂದ ನೀರು ಸುರಿತಾ ಇರುತ್ತೆ, ಆ ನೀರು ಗಟ್ಟಿಯಾಗಿ ಒಂಥರ ಗೊಣ್ಣೆ ರೂಪದಲ್ಲಿ ಹೊರ ಬರುತ್ತೆ, ಮತ್ತೆ ಕೆಮ್ಮು ಇರುತ್ತೆ, ಉಸಿರಾಟದಲ್ಲಿ ತೊಂದರೆ ಉಂಟಾಗುತ್ತೆ, ಮತ್ತೆ ಶ್ವಾಸಕೋಶದ ತೊಂದರೆಗಳು ಕೂಡ ಉಂಟಾಗುತ್ತೆ. ಅದಾದ ಮೇಲೆ ಏನಾಗುತ್ತೆ ಅಂದ್ರೆ ಜ್ವರ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಬೇದಿ ಪ್ರಾರಂಭವಾಗುತ್ತೆ. ಬೇದಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ನೀರಿನ ತರ ಅದು ಯಾವಾಗ್ಲೂ ನಿಮಗೆ ಗೊತ್ತು, ಇಕ್ಕೆ ತರ ಅದು ಹಾಕೋದು ಉಂಟು, ಅದು ನೀರಿನ ರೀತಿಲಿ ಬರುತ್ತೆ. ಮತ್ತೆ ಈ ನೀರಿನ ಜೊತೆ ಮೊಡೆ ತರ ಒಂದು ಲೋಳೆಯನ್ನು ಕೂಡ ಬರುತ್ತೆ, ಅದು ರಕ್ತದ ಮಿಶ್ರಿತವಾಗಿ ಇರುತ್ತೆ. ಇದೆಲ್ಲ ತೊಂದರೆಗಳು ಉಂಟಾಗುತ್ತೆ. ಹೀಗಾಗಿ ಅದು ಏನಾಗುತ್ತೆ ಅಂದ್ರೆ ಕುರಿ ಮತ್ತು ಮೇಕೆಗಳಲ್ಲಿ ಸಾಕಷ್ಟು ತೊಂದರೆ ಉಂಟಾಗಿ ಅದರಿಂದ ಅದು ಬಹಳ ಸೊರಗಿ ಹೋಗುತ್ತವೆ. ಮತ್ತೆ ಕೆಲವೊಂದು ಇಲ್ಲೊಂದು ಅಲ್ಲೊಂದು ಕುರಿ ಮೇಕೆಗಳು ಸತ್ತು ಕೂಡ ಹೋಗ್ಬೋದು. ಮತ್ತು ಕೆಲವೊಂದು ಕುರಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನೀರು ನಾನು ಮೊದಲೇ ಹೇಳಿದಂಗೆ ನೀರ್ ತರ ಕಣ್ಣಿನಿಂದ ಸೋರತ್ತೆ, ಮತ್ತೆ ಕ್ರಮೇಣ ಬ್ಯಾಕ್ಟೀರಿಯಾದ ಒಂದು ಸೋಂಕಿನಿಂದ ಅದು ಗಟ್ಟಿಯಾಗಿ ರೆಪ್ಪೆಗಳು ಕೂಡ ಕಟ್ಟಿಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಕಣ್ಣಿನಲ್ಲಿ ಗಂಜಿ ತರ ಬಂದು ದೃಷ್ಟಿ ಕೂಡ ಹೋಗೋ ಸಾಧ್ಯತೆ ಕೂಡ ಕೆಲವೊಂದು ಕುರಿಗಳಲ್ಲಿ ಆಗುವ ಸಂಭವ ಇದೆ ಇದರಿಂದ. ಓಹ್, ಇಷ್ಟೆಲ್ಲ ಲಕ್ಷಣಗಳನ್ನ ಈ PPR ರೋಗ ಬಂದಂತಹ ಸಂದರ್ಭದಲ್ಲಿ ಮೇಕೆ ಮತ್ತೆ ಕುರಿಗಳು ತೋರ್ಪಡಿಸುತ್ತೆ. ಈ ರೋಗ ಇದೆ ಅಂತ ಹೇಳಿ ಕಣ್ಕಳ ಅಂತದ್ದು ಹೇಗೆ ಮೇಡಮ್? ನಾವು ಈ ರೋಗ ಲಕ್ಷಣಗಳಲ್ಲಿ ನೋಡಿ ಕಂಡುಹಿಡಿಯಬಹುದು. ಆಮೇಲೆ ಬಾಯಿಯಲ್ಲಿ ಬರೋ ಅಲ್ಸರ್ಗಳು, ಒಂದು ಸ್ಪೆಸಿಫಿಕ್ ಆಗಿ ಒಂದು ಬ್ರಾನ್ ಲೈಕ್ ಅಂತೀವಿ, ಆ ತರ ಸ್ಪೆಸಿಫಿಕ್ ಆಗಿದ್ದಕ್ಕೋಸ್ಕರ ಅದರಿಂದನೂ ಕಂಡುಹಿಡಿಯಬಹುದು. ಇನ್ನೊಂದು ಸ್ಯಾಂಪಲ್ ಗೊಣ್ಣೆದಾಗಬಹುದು, ಬ್ಲಡ್ ಆಗಬಹುದು, ಇದನ್ನು ಲ್ಯಾಬ್ಗೆ ಕಳಿಸ್ಬಿಟ್ಟು ನಿರ್ಧಾರ ಮಾಡ್ಕೋಬಹುದು. ಅಂತಂದ್ರೆ ಬಹುತೇಕವಾಗಿ ನಮಗೆ ಲಕ್ಷಣಗಳು ಬಂದಂತ ಸಂದರ್ಭದಲ್ಲಿಯೇ ಇದು ಗೋಚರಿಸತಕ್ಕಂತ ಸಾಧ್ಯತೆ ಇರುತ್ತೆ. ಇದು ಒಂದು ಕುರಿಯಿಂದ ಮತ್ತೊಂದು ಕುರಿಗೆ ಸಾಂಕ್ರಾಮಿಕವಾಗಿ ಹಬ್ಬುತ್ತೆ. ಇದು ತುಂಬಾ ಫಾಸ್ಟ್ ಆಗಿ ಒಂದರಿಂದ ಇನ್ನೊಂದಕ್ಕೂ ಬರೋದರಿಂದ ಕಾಯಿಲೆ ಆಗಿರೋದನ್ನು ಬೇರೆ ಕುರಿಗಳ ಜೊತೆ ಸೇರಿಸಿ ಬೆಳೆಸಬಾರದು, ಸಪರೇಟ್ ಆಗಿ ಇಡಬೇಕಾಗಿ ಬರುತ್ತೆ. ಏನ್ ಕಾರಣ ಈ ಒಂದು ಕಾಯಿಲೆ ಬರಲಿಕ್ಕೆ? ವೈರಾಣು ಜೀವಿಯಿಂದ ಬರುತ್ತೆ. ಇದು ಮುಂಚೆ ದನಗಳಲ್ಲಿ ದೊಡ್ಡ ರೋಗ ಅಂತ ರಿಂಡರ್ಪೆಸ್ಟ್ ವೈರಸ್ ಅಂತ ಇತ್ತು, ಅದರಿಂದ ತುಂಬಾ ರಾಸುಗಳು ಸಾವನ್ನ ಅಪ್ಪಿತಾ ಇತ್ತು. ಈಗೇನಂತೆ ಅದನ್ನು ನಾವು ವ್ಯಾಕ್ಸಿನೇಷನ್ ಮಾಡಿ ಮಾಡಿ ಈಗ ಅದನ್ನು ಕಂಟ್ರೋಲ್ ತಂದಿದೀವಿ. ಆದರೆ ಅದೇ ತರ ಕುರಿ ಮೇಕೆಗಳಲ್ಲಿ, ಇದು ಗೋಟ್ ಪ್ಲೇಗ್ ಅಂತೀವಿ, ಮನುಷ್ಯರಲ್ಲಿ ಪ್ಲೇಗ್ ಹೇಗೆ ಬರುತ್ತೋ ಈಗ ಈ ಕುರಿ ಮೇಕೆನಲ್ಲಿನೂ ಪ್ಲೇಗ್ ತರ ತುಂಬಾ ರಾಸುಗಳು ಈ ಸಾಂಕ್ರಾಮಿಕ ರೋಗ ಬಂದು ಸಾಯುತ್ತವೆ. ಸೊ ಅದಕ್ಕೋಸ್ಕರ ಇದನ್ನ ಗೋಟ್ ಪ್ಲೇಗ್ ಅಂತಾನು ಕರೀತಾರೆ. ಹೆಚ್ಚು ಸಂಖ್ಯೆಯಲ್ಲಿ ಇರತಕ್ಕಂತ ಮಂದೆಗಳಲ್ಲಿ ಬರುವಂತ ಸಾಧ್ಯತೆ ಇರುತ್ತೋ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಎಲ್ಲಾದರಲ್ಲಿನೂ ಬರುತ್ತೆ, ಗುಂಪಲ್ಲಿ ಒಂದ್ಸತಿ ಕಾಣಿಸಿಕೊಂಡ್ರೆ ಫಾಸ್ಟ್ ಆಗಿ ಬೇರೆದಕ್ಕೂ ಬರುತ್ತೆ. ರೋಗದ ಲಕ್ಷಣಗಳನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ಹೇಗೆ ಈ ರೋಗವನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು? ನಾ ಮುಂಚೆ ಹೇಳಿದಂತಹ ರೋಗ ಲಕ್ಷಣಗಳು ಕೆಲವೊಂದು ಕುರಿಗಳಲ್ಲಿ ಕಾಣಿಸ್ಕೊಳತ್ತೆ, ಕೆಲವೊಂದು ಕುರಿಗಳಲ್ಲಿ ಅದು ಕಾಣಿಸ್ಕೊಳ್ಳದೇನೆ ಎಲ್ಲ ಕುರಿಗಳು ಒಂದಾಗುತ್ತಲೂ ಒಂದು ಸಾವನ್ನ ಅಪ್ಪುವ ಸಂಭವ ಕೂಡ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ರೈತರು ತಮ್ಮ ಕುರಿಗಳಿಗೆ ಮೇಕೆಗಳಿಗೆ ಯಾವುದೇ ಒಂದು ಲಸಿಕೆ ಹಾಕದೇ ಇದ್ದ ಸಂದರ್ಭದಲ್ಲಿ ಅವರು ಏನ್ ಮಾಡಬೇಕು ಅಂದ್ರೆ ಪಶುವೈದ್ಯರನ್ನು ಸಂಪರ್ಕ ಮಾಡಬೇಕಾಗತ್ತೆ. ಪಶುವೈದ್ಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೋಗಗ್ರಸ್ತ ರಾಸುಗಳ ಬಾಯಿಯಿಂದ ಬರುವಂತಹ ಜೊಲ್ಲು ಮತ್ತೆ ಮೂಗಿನಿಂದ ಬರುವಂತಹ ಗೊಣ್ಣೆ ಮತ್ತು ಬೇದಿ ಮತ್ತೆ ಜ್ವರದಿಂದ ಬಳಲ್ತಾ ಇರೋ ಕುರಿಗಳ ರಕ್ತದ ಮಾದರಿಗಳನ್ನ ಪಶು ಆರೋಗ್ಯ ಹಾಗೂ ಜೈವಿಕ ಸಂಸ್ಥೆ ಅಂತ ಹೆಬ್ಬಾಳ, ಇಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ಸಂಸ್ಥೆ ಇದೆ, ಅಲ್ಲಿಗೆ ಕಳಿಸಿ ಅಲ್ಲಿ ರೋಗನ ಪತ್ತೆ ಹಚ್ಚೋದಕ್ಕೆ ಈ ಮಾದರಿಗಳನ್ನು ಕಳಿಸ್ಕೊಡ್ತಾರೆ. ಅಲ್ಲಿ ಅವರು ರೋಗನ ಪತ್ತೆ ಹಚ್ಚಿ ನಮ್ಗೆ ದೃಢೀಕರಿಸ್ತಾರೆ, ಇಂಥದೇ ರೋಗ ಬಂದಿದೆ ಅಂತ ಹೇಳ್ಬಿಟ್ಟು ದೃಢೀಕರಿಸ್ತಾರೆ. ಅವಾಗ ನಾವು ಇಂಥದ್ದೇ ರೋಗ ನಮ್ಮ ಕುರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಖಚಿತ ಮಾಡ್ಕೋಬಹುದು. ಆ ರೋಗ ಬಂದ ಮೇಲೆ ರೈತರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ರೋಗಗ್ರಸ್ತ ರಾಸುಗಳನ್ನ ಚೆನ್ನಾಗಿ ಆರೋಗ್ಯವಾಗಿರುವ ರಾಸುಗಳಿಂದ ಮೊದಲನೇದಾಗಿ ಅವ್ರು ಬೇರ್ಪಡಿಸಬೇಕಾಗತ್ತೆ. ಯಾಕೆ ಅಂದ್ರೆ ಇದು ಒಂದು ಸಾಂಕ್ರಾಮಿಕ ರೋಗ, ಹಾಗಾಗಿ ರೋಗ ಪೀಡಿತ ರಾಸುಗಳು ಬಾಯಿಯಿಂದ ಬರುವಂತಹ ಜೊಲ್ಲು, ಕಣ್ಣಿನಿಂದ ಬರುವಂತಹ ನೀರು, ಇದರಿಂದ ಅಲ್ಲ ಕಲುಷಿತಗೊಂಡ ಮೇವು ಆಹಾರ ನೀರು ಇದರಿಂದ ಬೇರೆ ಕುರಿಗಳಿಗೆ ಹರಡೋ ಸಾಧ್ಯತೆ ಹೆಚ್ಚು. ಹಾಗಾಗಿ ರೈತರು ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರೋಗಗ್ರಸ್ತ ರಾಸುಗಳನ್ನ ಆರೋಗ್ಯವಂತ ರಾಸುಗಳಿಂದ ಬೇರ್ಪಡಿಸಬೇಕಾಗುತ್ತೆ. ಮತ್ತೆ ರೈತರು ರೋಗಗ್ರಸ್ತ ರಾಸುಗಳನ್ನ ಪಶುವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸ್ಕೋಬೇಕಾಗತ್ತೆ. ಮತ್ತೆ ರೈತರು ತಮ್ಮ ಮನೆಯಲ್ಲೇನೆ ಏನೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಕುರಿಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಾಯಿನಲ್ಲಿ ಹುಣ್ಣು ಕಾಣಿಸ್ಕೊಳ್ಳೋದ್ರಿಂದ ಮೇವು ಏನನ್ನು ತಿನ್ನೋದಕ್ಕಾಗಲ್ಲ. ಹಾಗಾಗಿ ಕುರಿಗಳ ಬಾಯನ್ನ PP ಒಂದು ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ, ಅದನ್ನ ನೀರಲ್ಲಿ ಹಾಕಿ PP ಹರಳುಗಳನ್ನ ನೀರಲ್ಲಿ ಹಾಕಿ ಆ ನೀರಿನಿಂದ ಬಾಯನ್ನ ಶುಚಿಗೊಳಿಸ್ಕೋಬೇಕಾಗತ್ತೆ. ಮತ್ತೆ ಬಹಳ ಸುಲಭವಾಗಿ ತಿನ್ನೋ ಅಂತಹ ಆಹಾರ ಅಂದ್ರೆ ರಾಗಿ ಅಂಬ್ಲಿನ ಕೊಡಬೇಕು. ರಾಗಿ ಅಂಬ್ಲಿನ ಕೊಡಬೇಕಾದ್ರೆ ಗೊಟ್ಟದಲ್ಲಿ ಬಹಳ ಜಾಗರೂಕತೆಯಿಂದ ಅದನ್ನ ಕುಡಿಸ್ಬೇಕಾಗತ್ತೆ. ಮತ್ತೆ ಹೆಸರುಕಾಳು ಅದನ್ನ ಬೇಯಿಸಿ ಅದನ್ನ ಬೆಲ್ಲದ ಜೊತೆ ಬೆರೆಸಿ ಅದನ್ನು ಕೂಡ ಒಂದು ಮುದ್ದೆ ತರ ಮಾಡಿ ಅದನ್ನು ಕೂಡ ತಿನ್ಸಬಹುದು. ಮತ್ತೆ ಬಹಳ ಮೆದುವಾಗಿರುವಂತಹ ಹುಲ್ಲನ್ನ ಕೊಡತಕ್ಕದ್ದು, ಯಾಕೆಂದ್ರೆ ಬಹಳ ಒರಟಾಗಿರುವಂತಹ ನೆಲುಲ್ಲು ಅದನ್ನೆಲ್ಲ ಕೊಟ್ಟರೆ ಬಾಯಿನಲ್ಲಿ ಮೊದಲೇ ಹುಣ್ಣಾಗಿರೋದ್ರಿಂದ ತಿರ್ಗಾ ಇದು ಹೋಗಿ ಬಾಯಿನಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹುಣ್ಣು ಉಂಟು ಮಾಡೋ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ತರ ಬಹಳ ಸುಲಭವಾಗಿ ಅದು ತಗೊಳ್ಳುವಂತಹ ಆಹಾರನ ಕೊಡುವುದು ಬಹಳ ಮುಖ್ಯ. ಈಗ ಬೇರ್ಪಡಿಸಬೇಕು ಅಂತ ಹೇಳಿದ್ರಿ, ಎಷ್ಟು ದೂರದಲ್ಲಿ ಇಡಬೇಕಾಗತ್ತೆ? ಒಂದು ಕೊಟ್ಟಿಗೆಯಲ್ಲಿ ಒಂದು ಕಡೆ ರೋಗಗ್ರಸ್ತ ರಾಸುಗಳನ್ನ ಇಟ್ಟರೆ ಒಂದು 10-15 ಅಡಿ ದೂರದಲ್ಲಿ ಗಾಳಿ ಸಂಪರ್ಕ ಮತ್ತೆ ಅದರ ನೀರು ಮೇವು ಯಾವುದನ್ನೇ ಕೂಡ ಚೆನ್ನಾಗಿ ಆರೋಗ್ಯವಾಗಿರುವಂತಹ ಕುರಿ ಮೇಕೆಗಳ ಸಂಪರ್ಕಕ್ಕೆ ಬರದಿರೋ ರೀತಿಲಿ ನಾವು ಇಟ್ಕೊಳ್ಳೋದು ಬಹಳ ಮುಖ್ಯ. ಈ ಅಮ್ಲಿಯನ್ನ ಹುಯ್ಯುವಂತ ಸಂದರ್ಭದಲ್ಲಿ ಬಹಳ ಜಾಗರೂಕತೆಯಿಂದ ಹುಯ್ಯಬೇಕು ಅಂತ ಹೇಳಿದ್ರಿ, ಯಾಕೆ ಜಾಗರೂಕತೆಯಿಂದ ಹುಯ್ಯಬೇಕು, ಏನು ಅವಘಡಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ಸಂದರ್ಭದಲ್ಲಿ? ಈ ಒಂದು ಅಮ್ಲಿನ ಹೊಯ್ಯಬೇಕಾದ್ರೆ ನಾವು ಬಹಳ ಬೇಗ ಅದನ್ನ ತಲೆಯನ್ನ ಸ್ವಲ್ಪ ಮೇಲಕ್ಕೆ ಎತ್ತರಿಸಿ ಆಮೇಲೆ ನಿಧಾನವಾಗಿ ಒಂದು ಗೊಟ್ಟದಲ್ಲಿ ಹುಯ್ಯುವಂತಹ ಪದ್ಧತಿ ಉಂಟು ರೈತರಿಗೆ, ಇದೆಲ್ಲರಿಗೂ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಬಹಳ ಬೇಗ ನಾವು ಹುಯ್ದ್ರೆ ನೆತ್ತಿ ಹತ್ತೋ ಅದು ಶ್ವಾಸಕೋಶದೊಳಗೆ ಹೋಗಿ ಪ್ರಾಣಿಯ ಉಸಿರೇನೆ ಹೋಗೋ ಸಂದರ್ಭನೂ ಇರುತ್ತೆ. ಹಾಗಾಗಿ ನಾವು ಬಹಳ ನಿಧಾನವಾಗಿ ಎಚ್ಚರಿಕೆ ವಹಿಸಿ ಅದನ್ನ ಒಂದು ಸ್ವಲ್ಪ ತಲೆಯನ್ನ ಮೇಲಕ್ಕೆ ಎತ್ತುಕೊಂಡು ನಿಧಾನವಾಗಿ ಗಂಜಿನ ಕುಡಿಸಬೇಕಾಗ್ಬರುತ್ತೆ. ಈ PPR ರೋಗ ಅನ್ನೋಂಥದ್ದು ಎಷ್ಟು ಪ್ರಮಾಣದಲ್ಲಿ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಈ ಕುರಿ ಮತ್ತೆ ಮೇಕೆಗಳನ್ನ ಕಾಡ್ತಾ ಇದೆ? ಮುಂಚೆ ಈ ಲಸಿಕಾ ಕಾರ್ಯಕ್ರಮವನ್ನ ನೇಷನ್ ವೈಡ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ರೋಗ ಕುರಿ ಮೇಕೆಗಳಲ್ಲಿ ಕಂಡು ಬಂತು. ಆದರೆ ರಾಷ್ಟ್ರಾದ್ಯಂತ ಈ ಒಂದು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡ ಮೇಲೆ ನಮ್ಮ ಭಾರತ ಸರ್ಕಾರ ಬಹಳ ಮಟ್ಟದಲ್ಲಿ ನಿಯಂತ್ರಣಕ್ಕೆ ಬಂದಿದೆ, ರೋಗೋದ್ರೇಕ ಬಹಳಷ್ಟು ಕಮ್ಮಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೋಗ ಬಂದಂತಹ ಸಂದರ್ಭದಲ್ಲಿ ಮೇಡಮ್ ಏನು ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ ಮೇಕೆ ಮತ್ತೆ ಕುರಿಗಳಿಗೆ? ಇದು ವೈರಾಣುವಿಂದ ಬಂದಿರೋದಕ್ಕೋಸ್ಕರ ಆಂಟಿಬಯೋಟಿಕ್ಸ್ ಕೆಲಸ ಮಾಡೋದಿಲ್ಲ. ಆದರೆ ಜ್ವರ ಕಡಿಮೆ ಮಾಡೋದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಜ್ವರ ಕಡಿಮೆ ಮಾಡೋದಕ್ಕೆ ಔಷಧಿಗಳು ಕೊಡ್ತಾರೆ. ಆಮೇಲೆ ಅದು ಮೇವು ತಿಂದೇ ಇದಕ್ಕೋಸ್ಕರ ಅದಕ್ಕೆ ಅಂಬಲಿ ಕುಡಿಸೋದು, ನೆಕ್ಸ್ಟ್ ಲೆವೆಲ್ಗೆ ಗಾಯ ಆಗದೆ ಇರೋ ತರ PP ದ್ರಾವಣದಲ್ಲಿ ಸ್ವಚ್ಛ ಮಾಡೋದ್ರಿಂದ ಕಡಿಮೆ ಆಗಬಹುದು. ಆಮೇಲೆ ಇದು ಬರದೇ ಇರೋಕ್ಕಿಂತ ಮುಂಚೆ ಲಸಿಕೆ ಹಾಕಿಸ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಇದು ಒಳ್ಳೆ ಲಸಿಕೆಯನ್ನು ನಮ್ಮ ದೇಶದಲ್ಲೇ ಪಶು ಆರೋಗ್ಯ ಮತ್ತು ಜೀವೈಕ ಸಂಸ್ಥೆ ಆದ ಹೆಬ್ಬಾಳಲ್ಲಿ ಇರೋರು ತಯಾರಿ ಮಾಡ್ತಾ ಇದ್ದಾರೆ. ಅದರಿಂದ ಒಳ್ಳೆ ವ್ಯಾಕ್ಸಿನ್ ಇದಕ್ಕೋಸ್ಕರ ಆ ವ್ಯಾಕ್ಸಿನ್ ಮುಂಚೆನೆ ಹಾಕಿಸ್ಕೊಂಡ್ರೆ ಈ ಕಾಯಿಲೆನ ಪೂರ್ತಿಯಾಗಿ ತಡೆಗಟ್ಟಬಹುದು. ಇದು ಒಂದು ಸತಿ ಹಾಕಿಸ್ಕೊಂಡ್ರೆ ಒಂದು ವರ್ಷ ಇಮ್ಯುನಿಟಿ ಇರುತ್ತೆ. ಇನ್ನೊಂದೇನಂದ್ರೆ ಕುರಿ ಮೇಕೆಗಳಲ್ಲಿ 6 ತಿಂಗಳಿಗೊಂದ್ಸತಿ ಹೊಸ ಮರಿ ಬರೋದಕ್ಕೋಸ್ಕರ ಹೊಸ ಮರಿಗಳಿಗೆ ಫಸ್ಟ್ 1-3 ತಿಂಗಳ ಆದ ನಂತರ ಲಸಿಕೆ ಹಾಕಿಸಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಇನ್ನೊಂದು, ನೀವು ಬೇರೆ ಮರಿಗಳಾಗಲಿ ಇಲ್ಲ ಹೊಸ ಪ್ರಾಣಿಗಳನ್ನ ಬೇರೆ ದೇಶದಿಂದ ನೀವು ತಂದು ಈ ಗುಂಪಿಗೆ ಸೇರಿಸಬೇಕಾದ್ರೂ ವ್ಯಾಕ್ಸಿನ್ ಹಾಕಿದೀಯಾ ಇಲ್ವಾ ಅಂತ ತಿಳ್ಕೊಂಡು ವ್ಯಾಕ್ಸಿನ್ ಹಾಕಿಸ್ಕೊಂಡು ಸೇರಿಸ್ಕೊಳ್ಳೋದು ಒಳ್ಳೇದು. ಇಲ್ಲ ಅಂದ್ರೆ ಒಂದು ಕುರಿಗೆ ಹಾಕಿಲ್ಲ ಅಂತ ಹೇಳಿದ್ನು ಬೇರೆ ಕುರಿಗೆ ಹರಡೋದ್ರಿಂದ ನಾವು ತಪ್ಪದೇ ಲಸಿಕೆ ಹಾಕಿಸಬೇಕು. ಆಮೇಲೆ ಇದು ಸೆಂಟ್ರಲ್ ಗವರ್ನಮೆಂಟ್ ಪೂರ್ತಿ ಅನುದಾನದಿಂದ ಎಲ್ಲಾ ರಾಜ್ಯಗಳಲ್ಲಿ ವರ್ಷಕ್ಕೆ 2 ಸತಿ ಈ ವ್ಯಾಕ್ಸಿನ್ ಮಾಡ್ತಾರೆ. 2 ಸತಿ ಅಂತ ಹೇಳಿದ್ರೆ 1 ಸತಿ ಹಾಕಿದ್ರೆ 1 ವರ್ಷ ಇಮ್ಯುನಿಟಿ ಇರುತ್ತೆ. ಆದರೆ ಎವ್ರಿ 6 ಮಂತ್ಸ್ಗೆ 1 ಸತಿ ಹೊಸ ಪ್ರಾಸಗಳು ಬರೋದರಿಂದ ಅವಕ್ಕೆ ಮಾತ್ರ ಮತ್ತೆ 2ನೇ ಸತಿ ಹಾಕಿಸ್ತಾರೆ. ಅದರಿಂದ ಮುಂಚೆ ಈ ವ್ಯಾಕ್ಸಿನ್ ಇಲ್ಲದೆ ಇರೋ ಟೈಮಲ್ಲಿ ವರ್ಷಕ್ಕೆ 300-400 ರೋಗೋದ್ರೇಕ ಔಟ್ಬ್ರೇಕ್ಗಳು ಆಗ್ತಾ ಇತ್ತು. ಈಗ ವ್ಯಾಕ್ಸಿನ್ ಕಾರ್ಯಕ್ರಮ ಬಂದ ಮೇಲೆ ವರ್ಷದಲ್ಲಿ ಯಾವುದೋ 1 ಕಡೆ 2 ಕಡೆ ಅಷ್ಟೇ ಕಾಣಿಸ್ಕೊಳ್ತಾ ಇದೆ. ಸೊ ಅಷ್ಟು ಉಪಯೋಗಕಾರಿ ಆಗಿದೆ. ನಾವು ಹೇಗೆ ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನ್ ಹಾಕಿಸ್ಕೊಡ್ತೀವೋ ನಮ್ಮ ಕುರಿ ಮೇಕೆಗಳಿಗೆ ತಪ್ಪದೇ ಈ ವ್ಯಾಕ್ಸಿನ್ ಹಾಕಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ವ್ಯಾಕ್ಸಿನ್ ಹಾಕಿಸ್ಲಿಕ್ಕೆ ನಮ್ಮ ಕೃಷಿಕರು ಒಂದಷ್ಟು ಹಿಂದೇಟ್ ಹಾಕ್ತಾರೆ. ಸಾಮಾನ್ಯವಾಗಿ ಯಾಕೆ ಆ ತರದ್ದು ಒಂದು ಮನೋಭಾವ ಇವತ್ತಿಗೂ ಇದೆ ಅಂತ ಹೇಳಿ? ಯಾಕಂದ್ರೆ ಯಾವುದೇ ವ್ಯಾಕ್ಸಿನ್ ಈವನ್ ಮಕ್ಕಳಲ್ಲಿ ಪೋಲಿಯೋ ವ್ಯಾಕ್ಸಿನ್ ಹಾಕುವಾಗ ಸ್ವಲ್ಪ ಜ್ವರ ಬರುತ್ತೆ, ಆದ್ರೆ ಇದು ಒಳ್ಳೇದಕ್ಕೆ, ಆಮೇಲೆ ಕಡಿಮೆ ಆಗುತ್ತೆ, ಮಕ್ಕಳು ಆರೋಗ್ಯವಾಗಿರ್ತಾರೆ. ಅದೇ ತರ ಈ ಕುರಿ ಮೇಕೆಗಳಲ್ಲಿನೂ ವ್ಯಾಕ್ಸಿನ್ ಹಾಕಿರುವಾಗ ಸ್ವಲ್ಪ ಏರುಪೇರು ಆಗುತ್ತೆ, ಸ್ವಲ್ಪ ಜ್ವರ ಬರೋದು, ಸ್ವಲ್ಪ ನೆಗಡಿ ಬರೋದು ಆತರ ಇರುತ್ತೆ. ಆದ್ರೆ ಇದು ಒಳ್ಳೇದೇ, ಇಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ. ಅದರಿಂದ ಎದುರ್ಕೊಳ್ಳದೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದು ಒಳ್ಳೇದು. ಒಳ್ಳೇದು, ಪ್ರತಿಯೊಂದು ಕುರಿಗಳಿಗೂ ಕೂಡ ವ್ಯಾಕ್ಸಿನ್ ಅನ್ನ ಹಾಕಿಸಬೇಕಾಗುತ್ತೆ. ಇದರಿಂದ ಈವನ್ ಆರ್ಥಿಕವಾದ ತುಂಬಾ ಪ್ರಯೋಜನಕಾರಿ ಆಗುತ್ತೆ. ಒಂದ್ ವೇಳೆ ಈ ರೋಗ ಬಂದಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಏನೆಲ್ಲ ಅವಘಡಗಳಾಗತಕ್ಕಂತ ಸಾಧ್ಯತೆ ಇರುತ್ತೆ? ಮೇನ್ ಥಿಂಗ್ ಇದು ಸಾವನ್ನಪ್ಪುತ್ತೆ, ಆಮೇಲೆ ಅಭಾಷಣಗಳಾಗುತ್ತೆ, ಆಮೇಲೆ ತುಂಬಾ ವೀಕ್ ಆಗಿದ್ದಕ್ಕೋಸ್ಕರ ಇನ್ನು ಬೆಳವಣಿಗೆ ಇರಲ್ಲ, ಮೀಟ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಅದರಿಂದ ಲಸಿಕೆ ಹಾಕ್ಸೋದು ಒಳ್ಳೇದು. ಲಸಿಕೆಯನ್ನು ಹಾಕ್ತಕ್ಕಂಥದ್ದು ಒಳ್ಳೆಯದು. ತಾವಾಗ್ಲೇ ತಿಳಿಸಿದ್ರಿ ಸುಮಾರು ಕುರಿ ಅಥವಾ ಮೇಕೆ ಹುಟ್ಟಿದ 3 ತಿಂಗಳ ನಂತರ ಈ ಒಂದು ಲಸಿಕೆಯನ್ನ ಹಾಕಿಸಬೇಕಾಗತ್ತೆ ಅಂತ ಹೇಳಿ. 3 ತಿಂಗಳ ಒಳಗೆ ಯಾಕೆ ಹಾಕಿಸಬಾರ್ದು, ಹಾಕ್ಸಿದ್ರೆ ಏನಾಗುತ್ತೆ? 3 ತಿಂಗಳ ಒಳಗೆ ಹಾಕಿಸಿದ್ರೆ, ಯಾಕೆಂದ್ರೆ ಈ ಮರಿಗಳು ತಾಯಿಯಿಂದ ಹಾಲು ಕುಡಿಯುತ್ತಾ ಇರತ್ವೆ. ತಾಯಿಗಳಲ್ಲಿ ನಾವು ಲಸಿಕೆ ಹಾಕ್ಸಿರ್ತೀವಿ. ಸೊ ಹಾಗಾಗಿ ಈ ಹಾಲಿನ ಮುಖಾಂತರ ಪ್ರತಿರೋಧಕ ಶಕ್ತಿ ಆ ಕುರಿಗಳಿಗೆ ಬಂದಿರತ್ವೆ, ಕುರಿ ಮರಿಗಳಿಗೆ. ಹಾಗಾಗಿ 3 ತಿಂಗಳ ಮೇಲ್ಪಟ್ಟ ಕುರಿ ಮರಿಗಳಿಗೆ ಲಸಿಕೆ ಹಾಕ್ಸೋದು ಬಹಳ ಒಳ್ಳೇದು. 3 ತಿಂಗಳೊಳಗಡೆ ಹಾಕ್ಸಿದ್ರು ಏನ್ ಸಮಸ್ಯೆ ಇಲ್ವಾ? 3 ತಿಂಗಳ ಒಳಗೆ ಅಂತ ಹೇಳಿದ್ರೆ ಅವು ಅಷ್ಟು ಬೆಳವಣಿಗೆ ಹೊಂದಿರಲ್ಲ, ಆ ಒಂದು ಲಸಿಕೆಯನ್ನ ತಡ್ಕೊಳ್ಳೋ ಶಕ್ತಿ ಅದಕ್ಕೆ ಇರಲ್ಲ. ಮತ್ತೆ ಎರಡನೇದು, ಅದಕ್ಕೆ ಪ್ರತಿರೋಧಕ ಶಕ್ತಿ ತಾಯಿಯ ಹಾಲಿನ ಮುಖಾಂತರ ಬಂದಿರತ್ವೆ, ಹಾಗಾಗಿ ಅವಶ್ಯಕತೆ ಇರೋದಿಲ್ಲ. ಅದರ ಅವಶ್ಯಕತೆ ಇರೋದಿಲ್ಲ. 3 ತಿಂಗಳ ನಂತರ ನಾವು ಮರಿಗಳಲ್ಲಿ ಹಾಕಿಸ್ಕೊಳ್ಳೋದು ಬಹಳ ಮುಖ್ಯ. ಕೆಲವೊಂದು ಲಕ್ಷಣಗಳನ್ನ ಹೇಳಿದ್ರಿ, ಜ್ವರ ಬರುತ್ತೆ, ಬೇದಿ ಆಗುತ್ತೆ, ಕಣ್ಣಲ್ಲಿ ನೀರು ಸೋರುತ್ತೆ ಅನ್ನುವಂತಹ ಕೆಲವು ಲಕ್ಷಣಗಳನ್ನ ಈಗಾಗಲೇ ತಿಳಿಸ್ಕೊಟ್ರಿ. ಬೇರೆ ಬೇರೆ ಕಾರಣಕ್ಕಾಗಿಯೂ ಕೂಡ ಈ ಲಕ್ಷಣಗಳು ಗೋಚರಿಸಬಹುದು. ಈ ನಿಟ್ಟಿನಲ್ಲಿ ಇದು PPR ಕಾಯಿಲೆನೆ ಅಂತ ಹೇಳಿ ನಾವು ಹೇಗೆ ಅದನ್ನ ಗುರುತು ಮಾಡತಕ್ಕಂಥದ್ದು? ಕುರಿಗಳಲ್ಲಿ ಮತ್ತು ಮೇಕೆಗಳಲ್ಲಿ ಸಾಮಾನ್ಯವಾಗಿ ಜರ್ಸಲು ಅಂತ ನಾವೇನ್ ಹೇಳ್ತೀವಿ ಆ ರೋಗ ಕೂಡ ಬರುತ್ತೆ. ಮತ್ತೆ ನೀಲಿ ನಾಲ್ಗೆ ರೋಗ, ಬ್ಲೂ ಟಂಗ್ ಅಂತ ನಾವೇನ್ ಹೇಳ್ತೀವಿ ಆ ರೋಗ ಕೂಡ ಬರುತ್ತೆ. ಮತ್ತೆ ಈ ನೀಲಿ ನಾಲ್ಗೆ ರೋಗ ಅಂತ ನಾವು ತಗೊಂಡ್ರೆ ಕುರಿಗಳಲ್ಲಿ ಅದರೊಳಗೂ ಕೂಡ ಹೆಚ್ಚಿನ ಜ್ವರ ಇರುತ್ತೆ. ಆದ್ರೆ ಈ ಒಂದು ಬ್ಲೂ ಟಂಗ್ ಅಂತ ನಾವೇನ್ ಹೇಳ್ತೀವಿ ನೀಲಿ ನಾಲ್ಗೆ ರೋಗ ಅಂತ, ಈ ಒಂದು ರೋಗದಲ್ಲಿ ತಲೆ ತುಂಬಾ ದಪ್ಪದಾಗಿ ಆಗುತ್ತೆ. ಮತ್ತೆ ಎರಡನೇದಾಗಿ ನಾಲ್ಗೆ ನೀಲಿಯಾಗಿ, ಆ ಹೆಸರಿನ ತಕ್ಕಂತೆ ನಾಲ್ಗೆ ನೀಲಿಯಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಎರಡನೇದಾಗಿ ಜರ್ಸಲು ಅಂತ ನಾನು ಹೇಳಿದೆ, ಆ ಒಂದು ಜರ್ಸಲು ಈ ಒಂದು ಕುರಿ ಮತ್ತು ಮೇಕೆಗಳಲ್ಲಿ ಕಾಣಿಸ್ಕೊಳ್ಳುವಾಗ ನಾವು ಹಸು ದನ ಮತ್ತೆ ಕರುಗಳಲ್ಲಿ ಕಾಣಿಸ್ಕೊಳ್ಳೋ ಅಷ್ಟು ತೀವ್ರತೆಯಿಂದ ಈ ಕುರಿ ಮತ್ತು ಮೇಕೆಗಳಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳಲ್ಲ. ಎಲ್ಲೋ ಸ್ವಲ್ಪ ಬಾಯಿನಲ್ಲಿ ಹುಣ್ಣಿರುತ್ತೆ, ಮತ್ತೆ ಕಾಲ್ನಲ್ಲೂ ಗೊರಸಲ ಮಧ್ಯ ಹುಣ್ಣಿರುತ್ತೆ. ಮತ್ತೆ ಇದರೊಳಗೆ PPR ನಲ್ಲಿ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಬೇದಿ ಇದರೊಳಗೆ ಇರಲ್ಲ. PPR ನಲ್ಲಿ ಬಾಯಿನಲ್ಲಿ ಹುಣ್ಣು ಕಾಣಿಸ್ಕೊಂಡ್ರು ಕೂಡ ಈ ಒಂದು ಜರ್ಸಲ್ನಲ್ಲಿ ಬೇದಿ ಕಾಣಿಸ್ಕೊಳ್ಳಲ್ಲ. ಆದ್ರೆ PPR ನಲ್ಲಿ ಬೇದಿ ಇರುತ್ತೆ, ಮತ್ತೆ ಅದು ಒಂದು ಮಡೆ ರೀತಿಯಲ್ಲಿ ಬರುತ್ತೆ ಮತ್ತು ರಕ್ತ ಮಿಶ್ರಿತವಾಗಿರುತ್ತೆ. ಈ ಒಂದು ಚಿಹ್ನೆಗಳ ಮೂಲಕ PPR ನ ಜರ್ಸಲು ಮತ್ತೆ ನೀಲಿ ನಾಲ್ಗೆ ರೋಗ ಈ ಎರಡು ರೋಗಗಳಿಂದ ನಾವು ಬೇರ್ಪಡಿಸಬಹುದು. ಅದನ್ನ PPR ಅಂತ ನಾವು ಕಂಡುಕೊಳ್ಳಬಹುದಾಗುತ್ತೆ. ಒಟ್ಟಾರೆ ಯಾವುದೇ ಲಕ್ಷಣಗಳು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಹತ್ತಿರದಲ್ಲಿ ಏನವ್ರಿಗೆ ಪಶುವೈದ್ಯಕೀಯ ಆಸ್ಪತ್ರೆ ಇರುತ್ತೋ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ವೈದ್ಯರನ್ನ ಸಂಪರ್ಕ ಮಾಡಿ ತೋರಿಸಿ ಖಾತ್ರಿ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಅಂತಿಮವಾಗಿ ಕುರಿ ಮತ್ತೆ ಮೇಕೆ ಸಾಕಾಣಿಕೆದಾರರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ PPR ಒಂದು ವೈರಾಣುವಿನಿಂದ ಬರುವಂತಹ ಗಂಭೀರವಾದ ಒಂದು ಕಾಯಿಲೆ, ಇದು ಒಂದು ಸಾಂಕ್ರಾಮಿಕ ರೋಗ. ಒಂದು ಸಲ ಕುರಿ ಮತ್ತು ಮೇಕೆಗಳಿಗೆ ರೋಗ ಬಂದ್ರೆ ಸಾಕಷ್ಟು ಅವು ಅನುಭವಿಸಬೇಕಾಗತ್ತೆ, ಮತ್ತೆ ರೈತರಿಗೂ ಕೂಡ ಸಾಕಷ್ಟು ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ. ಮತ್ತೆ ಇದಕ್ಕೆ ಇದು ಒಂದು ವೈರಸ್ನಿಂದ ಉಂಟಾಗುವಂತಹ ಕಾಯಿಲೆ ಆಗಿರೋದ್ರಿಂದ ಯಾವುದೇ ಒಂದು ಚಿಕಿತ್ಸೆ ಕೂಡ ಇದಕ್ಕೆ ಇರೋದಿಲ್ಲ. ಆದ್ದರಿಂದ ಇದನ್ನ ಬರೋದಕ್ಕೆ ಮುಂಚೆನೆ ರೋಗ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋ ಒಂದು ರೀತಿಯಲ್ಲಿ ಲಸಿಕೆ ಹಾಕಿಸ್ಕೊಳ್ಳೋದು ಒಂದೇ ಇದಕ್ಕೆ ಮಾರ್ಗ. ಹಾಗಾಗಿ ಎಲ್ಲಾ ರೈತರು PPR ಲಸಿಕೆಯನ್ನ ನಿಮ್ಮ ಕುರಿ ಮತ್ತು ಮೇಕೆಗಳಿಗೆ ಹಾಕಿಸ್ಕೊಂಡು ರೋಗದಿಂದ ನೀವು ನಿಮ್ಮ ಕುರಿ ಮತ್ತು ಮೇಕೆಗಳನ್ನ ಮುಕ್ತಗೊಳಿಸಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿ ಲಸಿಕೆಯೇ ಬಹಳ ಪ್ರಮುಖವಾದಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಲಸಿಕೆಗೆ ಹೆಚ್ಚು ಮಹತ್ವವನ್ನ ನೀಡಬೇಕು. ಹುಟ್ಟಿದಂತಹ ಕುರಿಗಳು, ಈಗಾಗಲೇ ಇರುವಂತಹ ಕುರಿಗಳಿಗೂ ಕೂಡ ಏನು ಇದೊಂದು ರಾಷ್ಟ್ರೀಯ ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಉಚಿತವಾಗಿ ಲಸಿಕೆಗಳನ್ನ ನೀಡಲಾಗುತ್ತೆ. ಅಂತಹ ಸಂದರ್ಭ ಬಂದಂತಹ ಕಾಲದಲ್ಲಿ ಖಂಡಿತವಾಗಿಯೂ ಕೂಡ ತಪ್ಪದೇ ಲಸಿಕೆಯನ್ನ ಹಾಕಿಕೊಳ್ಳುವ ಮೂಲಕ ಈ PPR ಕಾಯಿಲೆಯಿಂದ ನಮ್ಮ ಕುರಿ ಮತ್ತೆ ಮೇಕೆಗಳನ್ನ ನಾವು ಸಂರಕ್ಷಣೆಯನ್ನ ಮಾಡಿಕೊಳ್ಬಹುದು. ಮುಖ್ಯವಾಗಿ ಏಪ್ರಿಲ್ ಅಂಡ್ ಆಗಸ್ಟ್ ಅಲ್ಲಿ 2 ಬಾರಿ ಗವರ್ನಮೆಂಟ್ ಅವರು ಲಸಿಕೆಯನ್ನು ಹಾಕ್ತಾರೆ ಉಚಿತವಾಗಿ. ಅದು ಎಂಟೈರ್ ಸ್ಟೇಟ್ ಅಲ್ಲಿ ಒಂದೇ ಟೈಮ್ ಆಗ್ತಾ ಇದಕ್ಕೋಸ್ಕರ ಆ ಟೈಮಲ್ಲಿ ಹಾಕಿಸ್ಕೊಳ್ಳೋದು ಒಳ್ಳೇದು. ಅಂತಿಮವಾಗಿ ಈ ಒಂದು PPR ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಿ. ಡಾಕ್ಟರ್ ಶೋಭಾರಾಣಿ 9845953882. ಇನ್ನೊಮ್ಮೆ ಹೇಳಿ 9845953882. ನಿಮ್ಮ ಸಂಖ್ಯೆಯನ್ನು ಹೇಳಿ ಮೇಡಮ್. ನಾನು ಡಾಕ್ಟರ್ ಶೀಲಾ 9484715057. ಇನ್ನೊಮ್ಮೆ ಹೇಳಿ 9484715057. ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿಗಳಲ್ಲಿ PPR ರೋಗ